ಮನೋಹರ ಪ್ರಿಯನ ಮಂದಿರಗಳು ನೋಡಿದೆ, ಮನೋಹರ ಪ್ರಿಯನ ಮಂದಿರಗಳು ನೋಡಿದೆ, ಮಂದಿರದೊಳಿರುವ ಚಂದುಳ್ಳ ಪ್ರಿಯನ ಅಂದು ಎಂದಿಗೆ ನಾ ಎಂದು ನೋಡಿದಿಲ್ಲ, ಗುರು ತೋರಿದ ಹಾದಿಯು ಹಿಡಿದು ಕಂಡು ಕುಡಿದ ನಿಜ ಭಕ್ತಿಯಿಂದ ಮಂದಿರಗಳು ನೋಡಿದೆ, ಸರಸ್ವತಿ ಗಂಗಾ ಯಮುನಾ ಈ ಮೂವರಲ್ಲಿ ಸಪ್ತ ಸಾಗರ ಬಂಧನ, ಇವು ದಾಟುವುದಕ್ಕೆ ಗುರುವು ಹೇಳಿದ ಸಾಧನ, ಮಂತ್ರದ ಸಂಗತಿ ಅಂತರ ರುಚಿ ಅಂತ ಗುರುವಿನ ಮಂತ್ರವ ತಿಳಿದು ದಾಟಿ ಹೋಗಿ ನಾ ಬೆಟ್ಟಿ ತಗೊಂಡೆ, ಮೊದಲನೇ ಬಾಗಿಲಕ ಗಣಪತಿ ಇದ್ದ ಮಂದಿರ ನೋಡಿದೆ, ಮನೋಹರ ಪ್ರಿಯನ ಮಂದಿರಗಳು ನೋಡಿದೆ, ಎರಡನೇ ಬಾಗಿಲದ ಅಂತರ ಬೇರೆ ಬೇರೆ ಹೇಳುವೆ ಲೆಕ್ಕ ಮಾಡರಿ ಗುಣಕರ, ಮತ್ತೊಮ್ಮೆ ಹೇಳಲು ಕವಿತೆ ಆದೆತ್ತು ಬೇಸರ, ಇಪ್ಪತ್ತೊಂದು ಸಾವಿರ ಆರು ನೂರ ಇಷ್ಟು ಜಪಗಳು ಅಥವಾಪುರ, ನಿಷ್ಠೆಯಿಂದಷ್ಟು ಜಪಗಳು ಮಾಡಿ ಕಷ್ಟದಿಂದ ಏಳು ಪೈರವ ದಾಟಿ ಮಂದಿರಗಳು ನೋಡಿದೆ, ಮನೋಹರಿಯನ ಮಂದಿರಗಳು ನೋಡಿದೆ, ಎರಡನೇ ಬಾಗಿಲಕ ಷಣ್ಮುಖ ಮೂರನೇ ಬಾಗಿಲಕ ಪರಶಿವನೋ ಭೈರಕ, ನಾಲ್ಕನೇ ಬಾಗಿಲಕ ಬ್ರಹ್ಮ ನಿಂತಾನೋ ಕವಲಕ, ಐದನೇ ಬಾಗಿಲದಲ್ಲಿ ವಿಷ್ಣುವಿನ ಕವಲ, ಆರನೇ ಬಾಗಿಲದಲ್ಲಿ ರುದ್ರನ ಪ್ರಬಲ, ಏಳನೇ ಬಾಗಿಲದಲ್ಲಿ ಶಕ್ತಿಯ ಜಾಲ, ಮಾಯಾ ರೂಪ ತೊಟ್ಟು ನಿಂತಾಳ ಮುಂಗ ಮಂದಿರಗಳು ನೋಡಿದೆ, ಒಳಗೋಗಿ ನೋಡೋ ತಾರಿಪ ಜಗಿ ಜಗಿಸುವ ಗಂಗಾ ಮೇಲೆ ಮುತ್ತಿನ ಮಂಟಪ, ಮಿಗಿಲಾದ ಪೀಠಕ ತಾನೇ ತಾನಾದೋ ನಿಜ ರೂಪ, ಕೋಟಿ ಸೂರ್ಯನ ತೇಜ ಸ್ವರೂಪ ಆತನ ಪಾದದಲ್ಲಿ ಅದೇನು ರೂಪ, ಜನನ ಮರಣಗಳು ಮಾಡಿದ ರೈತ ಸಿಂಧಿಗೆ ಶನದಯ ಹೊಂದಿದೆ ತೂಕ, ಮಂದಿರಗಳು ನೋಡಿದೆ ಮನೋಹರ ಪ್ರಿಯನ ಮಂದಿರಗಳು ನೋಡಿದೆ ನೋಡಿದೆ ನೋಡಿದೆ. ವೀರಣ್ಣ ನಾಗಪ್ಪ ನಾಲ್ವಾರ್ ಹಾಗೂ ಸಂಗಡಿಗರಿಂದ ತತ್ವ ಪದ ಕೇಳಿದ್ರಿ. ಎಲ್ಐಸಿಯ ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್, ಪ್ರೀಮಿಯಂ ನಿಲ್ಲದೆ ಆದರೆ ಬೆನಿಫಿಟ್ ಗಳೆಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಒಳ ಮೀಸಲಾತಿಗೆ ಪರಿಶಿಷ್ಟ ಜಾತಿಯ ಸಮೀಕ್ಷೆ ನಡೀತೈತಣ್ಣ, ನಿಮ್ಮ ಮೂಲ ಜಾತಿ ಯಾವುದಂತ ಮಾಹಿತಿ ನೀಡಿರಣ್ಣ. ಮೇ 5 25 ತಾರೀಖಿನವರೆಗೆ ಮನೆ ಮನೆಗೆ ಸಮೀಕ್ಷೆ, ಮೂಲ ಜಾತಿಯ ಹೇಳಿ